ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ ಕುಂಟೆ ಕಾಲುವೆ ನೀರು ಗಲೀಜಾಗ್ತಾ ಐತೆ, ಸೊಳ್ಳೆ ನೊಣ ಜಾಸ್ತಿಯಾಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489858555, ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5932 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಚನ್ನರಾಯಪಟ್ಟಣ ತಾಲೂಕು ಉದಯಪುರದಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದ ಕೃಷಿ ವಸ್ತು ಪ್ರದರ್ಶನದ ಪ್ರಾತ್ಯಕ್ಷಿಕೆಗಳ ಕುರಿತು ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಅಭಿಪ್ರಾಯ ಆಧಾರಿತ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಉದಯಪುರದಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದ ಕೃಷಿ ವಸ್ತು ಪ್ರದರ್ಶನದ ಪ್ರಾತ್ಯಕ್ಷಿಕೆಗಳ ಕುರಿತು ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಅಭಿಪ್ರಾಯ ಆಧಾರಿತ ಕಾರ್ಯಕ್ರಮ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಹಾಸನದ ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯ 2021 ಸಾಲಿನ ಕೃಷಿ ವಸ್ತು ಪ್ರದರ್ಶನವನ್ನು ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರದಲ್ಲಿ ಇತ್ತೀಚೆಗೆ ಏರ್ಪಡಿಸಿತ್ತು. ಈ ಕಾರ್ಯಕ್ರಮವನ್ನು ಅಂತಿಮ ವರ್ಷದ ಬಿಎಸ್ಸಿ ಕೃಷಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಏರ್ಪಡಿಸಲಾಗಿತ್ತು. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಕೆನರಾ ಬ್ಯಾಂಕ್ ಹಾಗೂ ವಿವಿಧ ಕೃಷಿ ಸಂಬಂಧಿ ಇಲಾಖೆಗಳ ಸಹಯೋಗದಲ್ಲಿ ಈ ವಸ್ತು ಪ್ರದರ್ಶನ ಯಶಸ್ವಿಯಾಗಿ ನೆರವೇರಿತು. ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ರೈತರಿಗೆ ಉಪಯುಕ್ತವಾಗುವ ವಿವಿಧ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದರು. ಸಮಗ್ರ ಕೃಷಿ ಪದ್ಧತಿ, ಕೃಷಿಕರಿಗಾಗಿ ಸರ್ಕಾರದ ವಿವಿಧ ಯೋಜನೆಗಳು, ಕಿಸಾನ್ ಕ್ರೆಡಿಟ್ ಕಾರ್ಡ್, ಕೃಷಿಕರ ಆದಾಯ ದ್ವಿಗುಣ, ಇವೇ ಮೊದಲಾದ ವಿಷಯಗಳ ಕುರಿತು ವಸ್ತು ಪ್ರದರ್ಶನ ಆಯೋಜನೆ ಮಾಡಿದ್ದರು. ಈ ಉಪಯುಕ್ತ ವಸ್ತು ಪ್ರದರ್ಶನ ಕುರಿತು ಕೃಷಿ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯ ಹಾಗೂ ಅನುಭವಗಳನ್ನು ಆಕಾಶವಾಣಿಯೊಂದಿಗೆ ಹಂಚಿಕೊಂಡರು. ರೈತರಿಗೆ ಉಪಯುಕ್ತವಾದ ಮಾಹಿತಿಯನ್ನು ಸಹ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನೀಡಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನುಶ್ರೀ ಅಂತ. ನಾನು ಅಂತಿಮ ವರ್ಷದ ಬಿಎಸ್ಸಿ ಕೃಷಿಯನ್ನ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಾಡಿನಲ್ಲಿ ಕೃಷಿ ಮಹಾವಿದ್ಯಾಲಯ ಹಾಸನದಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದೇನೆ. ಈ ಮಳಿಗೆ ಬಂದು ನಾವು ರಾವೆ ಅಂತ ಹೇಳಿ ಕರಿತೀವಿ, ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ, ಅದರ ಬಗ್ಗೆ ಇರುವಂತಹ ಮಳಿಗೆ. ಇಲ್ಲಿ ರಾವೆಯ ಮುಖ್ಯ ಉದ್ದೇಶಗಳೇನಿರುತ್ತೆ ಏನಂತ ಹೇಳ್ಬೋದಂತಂದ್ರೆ, ಇವಾಗ ನಾವು ಏನು ನಾವು ಮೂರು ವರ್ಷದಲ್ಲಿ ಏನು ನಾವು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕಲ್ತಿರ್ತೀವಿ ಕೃಷಿಯ ಬಗ್ಗೆ, ಅದನ್ನ ನೈಜವಾಗಿ ಹೇಗೆ ನಾವು ಅನುಭವವನ್ನ ಪಡಿತೇವೆ ಅನ್ನೋದ್ರ ಬಗ್ಗೆ ಇಲ್ಲಿರುತ್ತೆ. ಹಾಗೆ ಯಾವ್ಯಾವ ರೋಗಗಳಿರುತ್ತೆ, ಅದಕ್ಕೆ ಹೇಗೆ ನಾವು ನಿರ್ವಹಣಾ ಕ್ರಮಗಳನ್ನ ಕೊಡಬಹುದು, ಹಳ್ಳಿಯಲ್ಲಿ ಯಾವ್ಯಾವ ನೈಜ ಸಮಸ್ಯೆಗಳು ನಮಗೆ ಎದುರಾಗಬಹುದು ಅನ್ನೋದ್ರ ಬಗ್ಗೆ ಮುಖ್ಯವಾಗಿ ನಾವು ಈ ರಾವೆಯಿಂದ ತಿಳ್ಕೋಬಹುದಾಗಿದೆ. ಈ ವರ್ಷ ನಾವು 5 ಹಳ್ಳಿಯಲ್ಲಿ ನಮ್ಮ ರಾವೆ ಪ್ರೋಗ್ರಾಮ್ ಅನ್ನ ನಾವು ಮಾಡಿದ್ದೇವೆ. ಮುದ್ದನಹಳ್ಳಿ, ಬಳದರೆ, ಡಿ ಸಮುದ್ರವಳ್ಳಿ, ಬಗರಹಳ್ಳಿ ಹಾಗೂ ಹಿರೇಹಳ್ಳಿಯಲ್ಲಿ. ಅದರಲ್ಲಿ ತಲಾ ಜೈವಿಕ ತಂತ್ರಜ್ಞಾನ, ಕೃಷಿ ಹಾಗೂ ಆಹಾರ ತಂತ್ರಜ್ಞಾನದ ವಿದ್ಯಾರ್ಥಿಗಳೇನಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಈ 5 ಹಳ್ಳಿನ ಅಂಚಲಾಗಿದೆ. ಈಗ ಬಿಎಸ್ಸಿ ಕೃಷಿ ಅವರಿಗೆ 3 ತಿಂಗಳ ಕಾಲ ರಾವೆ ಪ್ರೋಗ್ರಾಮ್ ಇರುತ್ತೆ, ಹಾಗೆ ಆಹಾರ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನದ ವಿದ್ಯಾರ್ಥಿಗಳಿಗೆ 1 ತಿಂಗಳು ರಾವೆ ಪ್ರೋಗ್ರಾಮ್ ಇರುತ್ತೆ. ಇದರಲ್ಲಿ ನಾವು ಫಸ್ಟ್ ಹೋದ ತಕ್ಷಣ ಡೇಟಾ ಎಂಟ್ರಿ ಅಂತ ಹೇಳಿ ಮಾಡ್ತೇವೆ. ಅಲ್ಲಿ ಯಾವ್ಯಾವ ಮುಖ್ಯ ಬೆಳೆಗಳನ್ನ ಬೆಳೀತಾರೆ ಹಾಗೂ ಯಾವ್ಯಾವ ರೋಗಗಳು ಕಾಣಿಸಬಹುದಾಗಿದೆ, ಹಾಗೆ ಎಷ್ಟು ತೆಂಗಿನ ಮರಗಳಿದ್ದಾವೆ, ಹಾಗೆ ಇನ್ನ ಇತರೆ ರೇಷ್ಮೆ ಆಗಿರ್ಬೋದು, ಅಣಬೆ ಬೇಸಾಯ ಆಗಿರ್ಬೋದು, ಈ ತರ ಕ್ರಮಗಳು ಯಾವ್ದಾವ್ದು, ಅವರು ಮಾಡೋ ಹೋಗೋಕೆ ಆಸಕ್ತಿ ಇದೆಯಾ ಅಥವಾ ಅಲ್ಲಿ ಆಲ್ರೆಡಿ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಅದನ್ನ ಡಾಟಾ ಕಲೆಕ್ಷನ್ ಅಂತ ಹೇಳಿ ಕರಿತೇವೆ. ಅದನ್ನ ಒಂದಿನ ಪೂರ್ತಿ ಮಾಡ್ತೇವೆ. ಅದಾದ ಮೇಲೆ ನಾವು ಅನಾಲಿಸಿಸ್ ಮಾಡ್ತೇವೆ, ಇದರಲ್ಲಿ ಮುಖ್ಯ ಬೆಳೆಗಳು ಯಾವುದು, ಅದರಲ್ಲಿ ಯಾವ್ಯಾವ ರೋಗಗಳು ಬರುತ್ತೆ, ಹಾಗಾದ್ರೆ ನಾವು ಅದಕ್ಕೆ ಏನೇನು ನಿರ್ವಹಣಾ ಕ್ರಮಗಳನ್ನ ರೈತರಿಗೆ ಹೇಳಬಹುದು ಅನ್ನೋದ್ರ ಬಗ್ಗೆ ನಮ್ಮ ಕಾಲೇಜಿನಲ್ಲಿ ನಮ್ಮ ಲೆಕ್ಚರರ್ಸ್ ಜೊತೆ ನಾವು ಡಿಸ್ಕಸ್ ಮಾಡಿ ನಂತರ ನಾವು ನಮ್ಮ ರಾವೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ನಾವು ಏನೇನಂದ್ರೆ ಮಣ್ಣಿನ ಪರೀಕ್ಷೆ ಆಗಿರಬಹುದು, ಹಾಗೆ ಬರೀ ಕೃಷಿಗೆ ಸಂಬಂಧಪಟ್ಟಂತೆ ಅಲ್ಲ, ಇವಾಗ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಗಿರಬಹುದು, ಹಾಗೆ ಜಾನುವಾರುಗಳಿಗೆ ತಪಾಸಣಾ ಶಿಬಿರ, ಹೀಗೆ ಮುಂತಾದ ಕಾರ್ಯಕ್ರಮಗಳು, ಮತ್ತೆ ಪಾರ್ಥಿನಿಯಂ ಎರಾಡಿಕೇಶನ್ ಆಗಿರಬಹುದು. ಈಗ ಕೊರೋನಾ ಇರೋದ್ರಿಂದ ಕೊರೋನಾ ಇದ್ದಾಗ ನಾವು ಏನೇನು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಬೇಕು, ಇಂತಹ ಮುಂತಾದ ಕಾರ್ಯಕ್ರಮಗಳನ್ನ ಮಾಡಿ ರೈತರಿಗೆ ಸದುಪಯೋಗವನ್ನ ಪಡಿಸಲಿಕ್ಕೆ ಇಷ್ಟಪಡ್ತೇವೆ. ಇದ್ರಲ್ಲಿ ಏನು ಅಂತಂದ್ರೆ, ನಾವು ಓದಿರೋದು ಒಂದಿರುತ್ತೆ, ಯಾವಾಗ್ಲೂ ಯಾವಾಗ ನಾವು ಅನುಭವಕ್ಕೆ ಪಡಿತೀವಲ್ಲ ಅದ್ ಇನ್ನೊಂದಾಗಿರುತ್ತೆ. ನೈಜ ಸಮಸ್ಯೆಗಳು ಹಳ್ಳಿಯಲ್ಲಿ ಏನೇನ್ ಇರುತ್ತೆ, ಹಾಗೆ ನಾವು ಅದಕ್ಕೆ ಅವರು ಇವಾಗ ಎಲ್ಲವೂ ಕೂಡ ನಮ್ಮ ಕೈಯಲ್ಲೇ ಇರಲ್ಲ, ಒಂದೊಂದು ಮಳೆ ಬೆಳೆ ಅದ್ರ ಮೇಲೂ ಕೂಡ ಇರುತ್ತೆ. ಸೊ ನಾವು ನೈಜವಾಗಿ ಏನೇನು ಸಮಸ್ಯೆಗಳು ಎದುರಾಗಬಹುದು, ಹಾಗೆ ಅದಕ್ಕೆ ನಿರ್ವಹಣಾ ಕ್ರಮಗಳನ್ನ ನಾವು ಯಾವ ರೀತಿ ಕೊಡಬಹುದು ಅನ್ನೋದನ್ನ ಕಲಿತೇವೆ ಇದರಲ್ಲಿ. ಸಪ್ತವರ್ಣದ ಸರಗ ನೀನು ಪೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಸಪ್ತವರ್ಣದ ಸರಗ ನೀನು ಪೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ನನ್ನ ಹೆಸರು ಲೇಖನ, ನಾನು ಕೃಷಿ ಮಹಾವಿದ್ಯಾಲಯ ಹಾಸನದಲ್ಲಿ ಫೈನಲ್ ಇಯರ್ ಬಿಎಸ್ಸಿ ಸ್ಟೂಡೆಂಟ್. ನಾವಿಲ್ಲಿ ರಾವೆ ಪ್ರೋಗ್ರಾಮ್, ರೂರಲ್ ಅಗ್ರಿಕಲ್ಚರ್ ವರ್ಕ್ ಎಕ್ಸ್ಪೀರಿಯನ್ಸ್ ಪ್ರೋಗ್ರಾಮ್ ಇಟ್ಕೊಂಡು ಅದಕ್ಕೆ ಲಾಸ್ಟ್ ಅಲ್ಲಿ ರಾವೆ ಎಕ್ಸಿಬಿಷನ್ ಅಂತ ಮಾಡ್ತಿದೀವಿ. ಆ ಎಕ್ಸಿಬಿಷನ್ ಅಲ್ಲಿ ನಾವು ಸ್ಟಾಲ್ ಪ್ರಿಪೇರ್ ಮಾಡಿದ್ವಿ. ನಮ್ದು ಮುಖ್ಯವಾಗಿ ಸ್ಟಾಲ್ ಬಂದ್ಬಿಟ್ಟು ದ್ವಿದಳ ಧಾನ್ಯಗಳ ವೈಜ್ಞಾನಿಕ ಉತ್ಪಾದನಾ ತಂತ್ರಜ್ಞಾನಗಳು. ನಾವಿಲ್ಲಿ ಮುಖ್ಯವಾಗಿ ದ್ವಿದಳ ಧಾನ್ಯಗಳ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಟ್ಟಿದೀವಿ. ದ್ವಿದಳ ಧಾನ್ಯಗಳಲ್ಲಿ ಮುಖ್ಯ ಪ್ರಾಮುಖ್ಯತೆ ಅಂದ್ರೆ ಅದು ಒಳ್ಳೆ ಮಿಶ್ರ ಬೆಳೆ ಆಗಿರುತ್ತೆ, ಮತ್ತೆ ಅದರಲ್ಲಿ ಸಾರಜನಕ ಸ್ಥಿರೀಕರಣ ಮಾಡೋದಕ್ಕೂ ಸಹ ತುಂಬಾ ಸಹಾಯ ಮಾಡುತ್ತೆ. ಒಂದು ಪುಷ್ಟಿಕರ ಆಹಾರವಾಗಿರುತ್ತೆ ದ್ವಿದಳ ಧಾನ್ಯ ಅನ್ನೋದು. ಜಾನುವಾರುಗಳಿಗೆ ಮೇವು ಸಹ ಆಗಿರುತ್ತೆ, ಗ್ರೀನ್ ಫೌಡರ್ ಅಂತ ಹೇಳ್ತೀವಿ. ಹಸಿರು ತರಕಾರಿಯಾಗಿ ಸಹ ನಾವು ಅದನ್ನ ಉಪಯೋಗಿಸಬಹುದು. ಮತ್ತೆ ಇಲ್ಲಿ ನಾವು ಈ ಸ್ಟಾಲ್ ಅಲ್ಲಿ ಮುಖ್ಯವಾಗಿ ನಾಲ್ಕು ಬೆಳೆಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದೀವಿ. ಯಾವ್ಯಾವ ಅಂದ್ರೆ ಅಲ್ಸಂಡೆ, ಹೆಸರು, ಅವರೆ, ತೊಗರಿ, ಈ ತರ ನಾಲ್ಕು ಕ್ರಾಪ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅದ್ರದ್ದು ಪ್ರೊಡಕ್ಷನ್ ಟೆಕ್ನಾಲಜಿ, ಸೀಡ್ ಟು ಸೀಡ್, ಬೀಜದಿಂದ ಬೀಜದವರೆಗೆ ಏನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬರೆದಿದ್ದೀವಿ. ಮೊದಲಿಗೆ ಅಲಸಂಡೆ, ಅಲಸಂಡೆ ಅಂತ ತಗೊಂಡ್ರೆ ಅದರಲ್ಲಿ ನಮಗೆ ಮುಖ್ಯವಾಗಿ ಐದು ವೆರೈಟಿ ಸಿಗುತ್ತೆ. PKB6, ಅದು ಕಾಯಿಕೊರಕ ರೋಗ ಇರಬಹುದು, ಬೂದಿ ರೋಗ, ಬೆಂಕಿ ರೋಗ ನಿರೋಧಕ ತಳಿಯಾಗಿರುತ್ತೆ PKB6 ಅನ್ನೋದು. ಮತ್ತೆ KBC2 ಕಂದು ಬಣ್ಣದ ಬೀಜ ಒಂದಿರುತ್ತೆ ಅದರಲ್ಲಿ. KM5 ಅಂತ ಮಧ್ಯಮಾವಧಿ ಮತ್ತು ಕಂದು ಬೀಜ ತಳಿಯಾಗಿರುತ್ತೆ ಅದು. ನೆಕ್ಸ್ಟ್ ಬಂದು ಹೆಸರು ಕಾಳಲ್ಲಿ ನೋಡೋದಾದ್ರೆ PS16 ಅಂತ, ಉಷ್ಣತೆ ಸಹಿಷ್ಣತೆ ಮತ್ತು ಬೇಸಿಗೆ ಕಾಲಕ್ಕೆ ಸೂಕ್ತವಾಗಿದೆ ಆ ತಳಿ. KKM8 ಅನ್ನೋದು ಅಲ್ಪಾವಧಿ, ಒಂದೇ ಹಂತದಲ್ಲಿ ಕಟಾವಿಗೆ ಬರುತ್ತೆ, ಮತ್ತೆ ಹೊಳಪಿನ ಕಾಳು ಸಹ ಇರುತ್ತೆ ಅದರದ್ದು. ಇನ್ನು KKM3 ಅಂತ ಇದೆ, ಅದು ಅಲ್ಪಾವಧಿ ತಳಿ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಅವರೆ ಅಂತ ಬಂದ್ರೆ CO2 ಅವರೆಕಾಳು ಏನಿರುತ್ತೆ ಅದು ಚಪ್ಪಟ್ಟವಾಗಿರುತ್ತೆ ಮತ್ತು ಹಸಿರು ನೇರಳೆ ಬಣ್ಣದ ಕಂಠ ಇರುತ್ತೆ ಅದರ ತುದಿನಲ್ಲಿ. ಮತ್ತೆ ನೆಕ್ಸ್ಟ್ ಅರ್ಕಾಜೆ ಬಂದ್ರೆ ಉದ್ದನೆಕಾಯಿ ಒಂದಿರುತ್ತೆ ಮತ್ತು ಬಿಸಿಲಿಗೆ ಸೂಕ್ತವಲ್ಲದ ತಳಿ ಆಗಿರುತ್ತೆ, ಅದು ಬಿಸಿಲಿಗೆ ಹಾಕಿದ್ರೆ ಆಗಲ್ಲ ಅರ್ಕಾಜೆ ತಗೊಂಡ್ರೆ ನಾವು. ಇನ್ನು ಅರ್ಕಾ ವಿಜಯ ಬಂದು ಚಿಕ್ಕಕಾಯಿ ಹೊಂದಿದೆ ಮತ್ತು ಬಿಸಿಲಿಗೆ ಸೂಕ್ಷ್ಮವಲ್ಲದ ತಳಿ ಆಗಿರುತ್ತೆ, ಅದು ಫೋಟೋ ಇನ್ಸೆನ್ಸಿಟಿವ್ ಆಗಿರುತ್ತೆ ಅದು. ನೆಕ್ಸ್ಟ್ ತೊಗರಿ ಅಂತ ಬಂದ್ರೆ ತೊಗರಿನಲ್ಲಿ ತುಂಬಾ ವೆರೈಟೀಸ್ ಇರುತ್ತೆ, ಅದ್ರಲ್ಲಿ ಮುಖ್ಯವಾಗಿ ನಾವು ತಗೊಳೋದು BRG 1, 2, 4, 5 ಅಂತ ಹೇಳ್ತೀವಿ. ಅವು ನಾಲ್ಕು ಮುಖ್ಯವಾಗಿ ತೊಗರಿನಲ್ಲಿ ಕರ್ನಾಟಕದಲ್ಲಿ ಬಳಸ್ತಾರೆ. ಅದ್ರಲ್ಲಿ BRG 1 ಬೇಳೆ ಕಾಳು ಮಾಡೋದಾದ್ರೆ ಅದು ಸೂಕ್ತವಾಗಿರುತ್ತೆ. 2 ಬಂದ್ಬಿಟ್ಟು ಹಸಿರು ತರಕಾರಿಯಾಗಿ ಯೂಸ್ ಮಾಡಬಹುದು ನಾವು ಅದನ್ನ. 4 ಅಲ್ಲಿ ಬೇಳೆ ಮತ್ತು ತಡವಾಗಿ ಸಹ ಲೇಟ್ ಸೋಯಿಂಗ್ ಸಹ ಮಾಡಬಹುದು. ಇನ್ 5 ಅಂದ್ರೆ ಸೊರಗು ರೋಗ ಅಂತ ಹೇಳ್ತೀವಿ, ಅದಕ್ಕೂ ಸಹ ಸೂಕ್ತವಾಗಿರುತ್ತೆ. ಇನ್ನ ACP 7035 ಅಂತ ಇರುತ್ತೆ, ಬಂಜೆ ರೋಗ ಪೀಡಿತ ಪ್ರದೇಶಕ್ಕೆ ಸೂಕ್ತವಾಗಿರುತ್ತೆ ಆ ತಳಿ. ಇನ್ನ ನೆಕ್ಸ್ಟ್ ನಾವು ಇಲ್ಲಿ ಸ್ಟಾಲ್ ಅಲ್ಲಿ ಮಾಡಿರೋದು ಅಂದ್ರೆ ಎಲೆಚುಕ್ಕಿ ರೋಗ ನಿರ್ವಹಣೆ ಆಗಿರ್ಬೋದು, ಸೊರಗು ರೋಗ ನಿರ್ವಹಣೆ ಆಗಿರ್ಬೋದು, ಬೂದಿ ರೋಗ ಮತ್ತು ತುಕ್ಕು ರೋಗ ನಿರ್ವಹಣೆ ಮಾಡೋದು ಹೇಗೆ ಅಂತ ಮ್ಯಾನೇಜ್ಮೆಂಟ್ ತೋರಿಸಿರ್ತೀವಿ. ನೆಕ್ಸ್ಟ್ ಅಲಸಂಡೆ ಸಸ್ಯ ಸಂರಕ್ಷಣೆ ಹೇಗ್ ಮಾಡೋದು, ಅಲಸಂಡೆ ಕಾಯಿಲ್ಡ ಮತ್ತು ಕಾಯಿಕೊರಕ ಹುಳು ಪಾಡ್ ಬೋರರ್ ಅಂತ ಬರುತ್ತೆ, ಅದು ತುಂಬಾ ಪಲ್ಸಸ್ ಅಲ್ಲಿ ಅದೇ ಮುಖ್ಯವಾಗಿ ಹಾನಿಕಾರಕ ಹುಳು ಆಗಿರುತ್ತೆ, ಅದ್ರ ಮ್ಯಾನೇಜ್ಮೆಂಟ್ ಹೇಗೆ ಅಂತ ಬರ್ತೀವಿ. ನೆಕ್ಸ್ಟ್ ಕಾಂಡ ಕೊರಕ ನೊಣ ಆಗಿರ್ಬೋದು, ಎಲೆ ಜಿಗಿ ಹುಳು, ಕೊಂಬಿನ ಹುಳು, ಸಸ್ಯ ಏನು, ಥ್ರಿಪ್ಸ್, ಈ ತರ ಇದೆಲ್ಲ ಹುಳುಗಳು ಏನೇನ್ ಕೀಟಬಾಧೆ ಇರುತ್ತೆ ಅದ್ರದ್ದು ಮ್ಯಾನೇಜ್ಮೆಂಟ್ ನಾವು ತೋರಿಸಿರ್ತೀವಿ. ದ್ವಿದಳ ಧಾನ್ಯಗಳು ಸರ್ ನಾವು ಮುಂಚೆನೆ ಹೇಳಿದಾಗೆ ಅದು ಪೌಷ್ಟಿಕವಾದ ಆಹಾರವಾಗಿರುತ್ತೆ. ಒಂದು ಅದು ನಮಗಷ್ಟೇ ಅಲ್ಲದೆ ಜಾನುವಾರುಗಳು ಸಹ ಆಹಾರ ಸಿಗುತ್ತೆ ದ್ವಿದಳ ಧಾನ್ಯಗಳ ಬೆಳೆದ್ರೆ. ಮತ್ತೆ ಅದು ಏನು ಅಗ್ರೀನ್ ಹಸಿರೆಲ್ಲ ಗೊಬ್ಬರ ಆಗಿ ಸಹ ಯೂಸ್ ಮಾಡಬಹುದು ಅಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ರೆ, ಲ್ಯಾಂಡ್ ಆಗಿ ಇನ್ಕಾರ್ಪೊರೇಟ್ ಮಾಡಿದ್ರೆ. ಮತ್ತೆ ಹಸಿರು ತರಕಾರಿಯಾಗಿ ಯೂಸ್ ಮಾಡ್ತೀವಿ ಅಂದ್ರೂ ಅದು ಸೂಕ್ತವಾಗಿರುತ್ತೆ. ಮತ್ತೆ ನೀವು ದ್ವಿದಳ ಧಾನ್ಯ ಒಂದೇ ಹಾಕ್ಬೇಕು ಅಂತ ಏನಿಲ್ಲ, ಮಿಶ್ರ ಬೆಳೆಯಾಗೂ ಸಹ ನೀವು ದ್ವಿದಳ ಧಾನ್ಯನ ಹಾಕೋಬಹುದು. ಹಾಗಾಗಿ ನಾವು ದ್ವಿದಳ ಧಾನ್ಯ ಬೆಳೆಯಲಿಕ್ಕೆ ಸಪೋರ್ಟ್ ಮಾಡ್ತೀವಿ. ಈಗ ದ್ವಿದಳ ಧಾನ್ಯ ಮುಖ್ಯವಾಗಿ ಏನಿರುತ್ತೆ, ಅಟ್ಮಾಸ್ಫಿರಿಕ್ ನೈಟ್ರೋಜನ್ ಅಂತ ಏನಿರುತ್ತೆ ಅದನ್ನ ಫಿಕ್ಸ್ ಮಾಡ್ಲಿಕ್ಕೆ ನಾವು ದ್ವಿದಳ ಧಾನ್ಯಗಳನ್ನ ಮಾತ್ರ ಯೂಸ್ ಮಾಡಕ್ ಸಾಧ್ಯ ಆಗಿರುತ್ತೆ. ಬೇರೆ ಇನ್ಯಾವುದು ರೈಸೋಬಿಯಂ ಏನಿರುತ್ತೆ, ರೈಸೋಬಿಯಂ ನೋಡಲ್ಸ್, ಗ್ರೌಂಡ್ ನಟ್ ಬಿಟ್ರೆ ಇನ್ನು ದ್ವಿದಳ ಧಾನ್ಯಗಳಲ್ಲಷ್ಟೇ ನಾವು ನೈಟ್ರೋಜನ್ ಫಿಕ್ಸೇಷನ್ ಮಾಡೋಕ್ಕಾಗೋದು. ಎಕರೆಗೆ ಏನಿಲ್ಲಾದ್ರೂ 4-5 ಟನ್ ಫಿಕ್ಸ್ ಆಗುತ್ತೆ ಒಂದ್ ಬೆಳೆಗೆ. ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ, ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ, ಜೀವಕೋಟೆಗಳೆಲ್ಲ ನಿನ್ನ ಮಡಿಲಲ್ಲಿ, ಜೀವಕೋಟೆಗಳೆಲ್ಲ ನಿನ್ನ ಮಡಿಲಲ್ಲಿ. ಸರ್, ನನ್ನ ಹೆಸರು ವೀರೇಶ್ ಹಿರೇಮಠ್ ಅಂತ. 4th year BSc ಅಗ್ರಿ ಇನ್ ಹಾಸನ್ ಕಾಲೇಜಲ್ಲಿ ಓದ್ತಾ ಇರೋದು, ಫೈನಲ್ ಇಯರ್ ಸ್ಟೂಡೆಂಟು. ಈಗ ನಾವು ಎಣ್ಣೆಕಾಳು ಬೆಳೆಗಳ ಬಗ್ಗೆ ತಿಳಿಸ್ಕೊಡಲು ಇಚ್ಛಿಸುತ್ತೇವೆ. ಮೊದಲಿಗೆ ಬಂದರೆ ಎಣ್ಣೆಕಾಳುಗಳ ಮಹತ್ವ ಏನಂತಂದ್ರೆ, ಈ ಎಣ್ಣೆಕಾಳುಗಳು ಭಾರತದ ಕೃಷಿಯಲ್ಲಿ ಮತ್ತು ಆರ್ಥಿಕತೆಯಲ್ಲಿ ಶಕ್ತಿ ಮೂಲಗಳಾಗಿವೆ ಈ ಎಣ್ಣೆಕಾಳು ಬೆಳೆಗಳು. ಮತ್ತೆ ಈ ಎಣ್ಣೆಕಾಳು ಬೆಳೆಗಳು ಕೆಟ್ಟ ಕೊಬ್ಬನ್ನು ಕರಗಿಸಿ ಒಳ್ಳೆ ಕೊಬ್ಬನ್ನಾಗಿ ಬದಲಾಯಿಸುವಂತಹ ಶಕ್ತಿಯನ್ನ ಈ ಎಣ್ಣೆಕಾಳುಗಳು ಹೊಂದಿದ್ವೆ. ಈ ಎಣ್ಣೆಕಾಳುಗಳಲ್ಲಿ ಯಾವ್ಯಾವ ತರದಂತಹ ಅಂಶಗಳಿದಾವೆ ಅಂತಂದ್ರೆ, ಓಮೆಗಾ 3 ಎನ್ನುವಂತಹ ಒಂದು ಕೊಬ್ಬಿನಾಂಶ ಕೂಡ ಈ ಎಣ್ಣೆಕಾಳು ಬೆಳೆಗಳಲ್ಲಿ ಹೆಚ್ಚಾಗಿರುತ್ತೆ. ಮತ್ತೆ ಈ ಎಣ್ಣೆಕಾಳುಗಳಲ್ಲಿ ಕೂಡ ಪ್ರೋಟೀನ್ ಅಂಶ ಆಗಿರ್ಬೋದು, ವಿಟಮಿನ್ ಸಿ ಆಗಿರ್ಬೋದು, ಅಥವಾ ವಿಟಮಿನ್ ಬಿ ಮತ್ತು 12 ಅಂತಹ ನಾರಿನಾಂಶ ಅಂತಹ ಒಂದು ಮುಖ್ಯವಾದಂತಹ ಪೋಷಕಾಂಶಗಳಾಗಿರತಕ್ಕಂತಹ ಎಣ್ಣೆಕಾಳು ಬೆಳೆಗಳಲ್ಲಿ ಇದಾವೆ ಸರ್. ಮುಖ್ಯವಾಗಿ ನಾವು ನೆಲಗಡಲೆ ಅಂತ ತಗೊಂಡ್ರೆ, ಈ ನೆಲಗಡಲೆಯಲ್ಲಿ 44-50% ಎಣ್ಣೆ ಅಂಶ ಹೊಂದಿದೆ. ಸೂರ್ಯಕಾಂತಿ ಎಳೆಯನ್ನ ನಾವು ಅಡಿಗೆಗಾಗಿರಬಹುದು ಅಥವಾ ವಿವಿಧ ರೀತಿಯಂತಹ ತಿಂಡಿ ತಿನಿಸುಗಳಿಗೂ ಸಹ ಈ ಎಣ್ಣೆಕಾಳು ಬೆಳೆಗಳನ್ನು ಬೆಳೆತಿದ್ದೀವಿ. ಮುಖ್ಯವಾಗಿ ನೋಡಬಹುದು ನಾವಿಲ್ಲಿ ನೆಲಗಡಲೆಯಲ್ಲಿ ತಳಿ ಮತ್ತು ವಿಶೇಷ ಗುಣಗಳನ್ನ ಇಲ್ಲಿ ಹಾಕ್ತಾ ಇದೀವಿ. ನೆಲಗಡಲೆ ಅಂತ ತಳಿಗಳನ್ನ ತಗೊಂಡ್ರೆ GKVK5 ಅಂತ, ಇದು ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇದು ಒಂದು ಅಭಿವೃದ್ಧಿಪಡಿಸಿರತಕ್ಕಂತಹ ಒಂದು ಮುಖ್ಯವಾದ ತಳಿ ಇದು ಶೇಂಗಾದಲ್ಲಿ. ಇದು ಬಿತ್ತನೆಗೆ ಅಂದ್ರೆ ಮುಂಗಾರು ಮತ್ತು ಬೇಸಿಗೆಗೆ ಸೂಕ್ತವಾದಂತಹ ಒಂದು ತಳಿ ಇದು. ಇದರ ದಿನಗಳು ಬಂದ್ಬಿಟ್ಟು 110-120 ದಿನಗಳು ಇದರ ಕಾಲಾವಧಿ ಬಂದಿರುತ್ತೆ. ಇದು ಎಕರೆಗೆ ಎಷ್ಟು ಇಳುವರಿ ಕೊಡುತ್ತೆ ಅಂತಂದ್ರೆ, 10-12 ಕ್ವಿಂಟಲ್ ಪರ್ ಎಕರ್. ನೀರಾವರಿಗಾದ್ರೆ 11-12 ಕ್ವಿಂಟಲ್ ಇಳುವರಿಯನ್ನು ಕೊಡುತ್ತೆ. ಅದೇ ನಾನು ಮಳೆಯಾಶ್ರಿತದಲ್ಲಿ ಬೆಳಿತೀನಿ ಅಂತಂದ್ರೆ 8-10 ಕ್ವಿಂಟಲ್ ಪರ್ ಎಕರ್ಗೆ ಇದು ಇಳುವರಿಯನ್ನ ಕೊಡುತ್ತೆ. ಈ GKVK5 ಅನ್ನೋದನ್ನ ತಳಿಯ ವಿಶೇಷತೆ ಏನಂತಂದ್ರೆ, ಇದು ಬೆಳೆಯ ಕಟಾವಿನವರೆಗೂ ಎಲೆಗಳು ಹಸಿರಾಗಿರುತ್ತೆ. ಮತ್ತೆ ಎಲೆ ಚುಕ್ಕೆ ರೋಗಕ್ಕೆ ಇದು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುತ್ತೆ. ಇದು ಒಂದು ಮುಖ್ಯವಾದಂತಹ ಒಂದು ತಳಿ ಆದ್ರೆ ಶೇಂಗಾದಲ್ಲಿ. ಇನ್ನು ಒಂದು GKVK27 ಅಂತ, ಇದು ಕೂಡ ಮುಂಗಾರು ಮತ್ತು ಬೇಸಿಗೆಗೆ ಕೂಡ ಸೂಕ್ತ. ಇದು ಕೂಡ ಅವಧಿ ಬಂದ್ಬಿಟ್ಟು 110-115 ದಿನಗಳು. ಇದು ಕೂಡ 12-13 ಕ್ವಿಂಟಲ್ ಪರ್ ಎಕರ್ಗೆ ಇಳುವರಿಯನ್ನು ಕೊಡುವಂತಹ ಸಾಧ್ಯತೆ ಹೊಂದಿದೆ. ಶೇಂಗಾ ಅಂತ ತಗೊಂಡ್ರೆ ಅದರಲ್ಲಿ ಮುಖ್ಯವಾಗಿ ಬರುವಂತಹ ರೋಗ ಯಾವ್ದಂತಂದ್ರೆ ಎಲೆ ಚುಕ್ಕೆ ರೋಗ. ಈ ಎಲೆ ಚುಕ್ಕೆ ರೋಗದ ಲಕ್ಷಣ ಏನಂತಂದ್ರೆ, ಕಂದು ಚುಕ್ಕೆಗಳು ಎಲೆಗಳ ಕೆಳಗೆ ಕಾಣಿಸಿಕೊಳ್ತವೆ, ನಂತರ ಎಲೆಗಳು ಒಣಗಿ ಸುಟ್ಟಂತೆ ಕಾಣುತ್ತವೆ. ಈ ಎಲೆ ಚುಕ್ಕೆ ರೋಗಕ್ಕೆ ನಿರ್ವಹಣೆ ಏನ್ ಮಾಡ್ಬೇಕಂತಂದ್ರೆ, ಅಫೆಕ್ಟ್ ಆಗಿರತಕ್ಕಂತಹ ಗಿಡಗಳನ್ನ ತೆಗೆದಾಕ್ಬೇಕು. ಇಲ್ಲಾಂತಂದ್ರೆ ಅದಕ್ಕೆ ಅಗ್ಜೋಸ್ಟ್ರೋಬಿನ್ ಅಂತದನ್ನ 1 ಮಿಲಿಲೀಟರ್ ಅನ್ನ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪರಣೆ ಮಾಡ್ಬೇಕು ಸರ್. ಕನಸುಗಳು ಕರಗುತ್ತಿವೆ ಮಂಜಳಿವ ಹಾಗೆ, ಎದುರಿಗಿದೆ ಉಸಿರಿಗದ ಬಿರು ಬಿಸಿಲ ಬೇಗೆ. ಕನಸುಗಳು ಕರಗುತ್ತಿವೆ ಮಂಜಳಿವ ಹಾಗೆ, ಎದುರಿಗಿದೆ ಉಸಿರಿಗದ ಬಿರು ಬಿಸಿಲ ಬೇಗೆ. ನನ್ನ ಹೆಸರು ಅರವಿಂದ್ ಅಂತ. ನಮ್ಮ ಸ್ಟಾಲ್ ಬಂದ್ಬಿಟ್ಟು ಸಮಗ್ರ ಕೃಷಿ ಪದ್ಧತಿ ಅಂತ. ಸಮಗ್ರ ಕೃಷಿ ಪದ್ಧತಿ ಏನಂದ್ರೆ, ಒಬ್ಬ ರೈತ ತಾನು ಎಲ್ಲೂ ಹೊರಡೆ ಹೋಗ್ದಂಗೆ ಎಲ್ಲಾನು ತನ್ನ ತೋಟದಲ್ಲೇ ಬೆಳೆಯೋದು. ಮೊದಲನೇದಾಗಿ ಹೈನುಗಾರಿಕೆ. ಹೈನುಗಾರಿಕೆ ಇದ್ರೆ ಮನೆಯಿಂದ ಹಾಲು ಬರುತ್ತೆ. ಹಾಲು ಅಂದ್ರೆ ಪ್ರತಿ ಲೀಟ್ರಿಗೆ ದಿನಕ್ಕೆ 24 ಲೀಟರ್ ಅಂದ್ರೆ, ಅವನೊಂದು 10 ದನಗಳು ಸಾಕಿದ್ರೆ ದಿನಕ್ಕೆ ಏನಿಲ್ಲ ಅಂದ್ರೆ 1,000 ದುಡ್ಡು ಬರುತ್ತೆ. ಅದು ಬಿಟ್ರೆ ನೆಕ್ಸ್ಟ್ ಮೊಲ ಸಾಗಾಣಿಕೆ. 3-4 ವಾರಗಳಲ್ಲೇ ಅವರು ಮರಿ ಹಾಕುತ್ತೆ. ವರ್ಷಕ್ಕೆ ಏನಿಲ್ಲ ಅಂದ್ರೂ 8 ಸಾರಿ ಮರಿ ಹಾಕುತ್ತೆ. ನಂತರ ಬಾತುಕೋಳಿಗಳು, ಬಾತುಕೋಳಿಗಳು 2 ತಿಂಗಳಲ್ಲಿ ದೊಡ್ಡದಾಗಿ ಒಂದು ಮಗು, ಅದು ಏನು ಮಾಂಸ ಇರುತ್ತಲ್ಲ ಮಾಂಸಕ್ಕೆ, ನಮ್ದು ಬನ್ನೂರು ಕುರಿ ಅಂತ ಇದೆ, ಅದು ಮಾಂಸಕ್ಕೆ ತುಂಬಾ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಈ ಏರಿಯಾದಲ್ಲಿ ಅಂದ್ರೆ ಬಳದರೆ ಗ್ರಾಮದಲ್ಲಿ ತುಂಬಾ ರೇಷ್ಮೆ ಬೆಳೀತಾರೆ. ನಮ್ಮ ಹಾಸನ ಡಿಸ್ಟಿಕ್ ಅಲ್ಲೇ ಮೊದಲನೇ ಹಳ್ಳಿನೇ ನಮ್ಮ ಬಳದರೆ, ಸುಮಾರು 300 ಕುಟುಂಬಗಳಿದೆ. ಆ ಕುಟುಂಬಗಳಲ್ಲಿ ಸುಮಾರು 250 ಮನೆಗಳು ರೇಷ್ಮೆಗೆ ಅವಲಂಬಿತಳಾಗಿದೆ. ಅದು ರೇಷ್ಮೆ ಗೂಡಿಗೆ 4 ಹಂತಗಳಿರುತ್ತೆ. 4 ಹಂತಗಳಲ್ಲಿ ಮೊದಲನೇ ಹಂತದಲ್ಲಿ ಅದು ತುಂಬಾ ಕಡ್ಡಿಗಳು ಹುಲ್ಲುನ ಕಡಿಮೆ ತಿನ್ನುತ್ತೆ, ಅಂದ್ರೆ ರೇಷ್ಮೆ ಕಡ್ಡಿನ. ಕೊನೆಯ ಹಂತದಲ್ಲಿ ತುಂಬಾ ಹುಲ್ಲು ಬೇಕಾಗುತ್ತೆ, ಅಂದ್ರೆ ನಾವು 3 ಹಂತಗಳಿಗೆ ಏನ್ ಹಾಕಿರ್ತೀವೋ 4ನೇ ಹಂತದಲ್ಲಿ 3 ಹಂತಕ್ಕೆ ಸೇರಿದಷ್ಟು ಹುಲ್ಲು ಹಾಕ್ತೀವಿ. ತದನಂತರ ಕೋಳಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ ಮತ್ತೆ ಮೀನು ಸಾಗಾಣಿಕೆ ಎರಡು ಒಂದೇ ತರ ಮಾಡ್ತೀವಿ. ಏನಕ್ಕಂದ್ರೆ ಮೀನುಗಳಿಗೆ ಆಹಾರ ಬೇಕಾಗುತ್ತೆ. ನಾವು ಕೋಳಿಗಳಿಗೆ ಏನಾಗ್ತೀವೋ ಅದು ವೇಸ್ಟ್ ಅಂತ ಏನಿರುತ್ತೋ ಅದು ಮೀನುಗಳಿಗೆ ಆಹಾರ ಆಗುತ್ತೆ. ಅದು ಏನು ಎರಡು ಸಪರೇಟ್ ಮಾಡಿ ದುಡ್ಡು ಏನಾಗುತ್ತೋ ಅದು ಕಡಿಮೆ ಖರ್ಚು ಮಾಡ್ಬೋದು ನಾವು. ನಂತರ ಪೌಷ್ಟಿಕ ಆಹಾರ ತೋಟ ಅಂತ, ಅದು ಪೌಷ್ಟಿಕ ಆಹಾರ ತೋಟ ಹಾಕಿದ್ರೆ ಅವನು ಎಲ್ಲೂ ಹೋಗಂಗಿಲ್ಲ. ಅವನು ಅವನ ತೋಟದಲ್ಲೇ ಪೌಷ್ಟಿಕ ಆಹಾರನ ಬೆಳ್ಕೊಂಡು ಅವನ ಮನೆಗೆ ಏನು ಬೇಕು ಮತ್ತೆ ಮನೆಗಾಗಿ ಬೇರೆ ಖರ್ಚಿಗೆ ಏನು ಬೇಕೋ ಅದನ್ನೆಲ್ಲ ಬೆಳ್ಕೊತಾನೆ. ನಂತರ ಇದು ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಕರಿತೀವಿ. ಮಿಕ್ಸ್ಡ್ ಫಾರ್ಮಿಂಗ್ ಅಂದ್ರೆ ನಾವೇನು ವಾರ್ಷಿಕವಾಗಿ ಬೆಳೆಗಳು ಹಾಕಿತ್ತೀವೋ ಅದ್ರ ಮಧ್ಯದಲ್ಲಿ ತೊಗರಿ ಅನ್ನೋದು, ಹುರುಳಿ ಅಂತ ಹಾಕ್ತೀವಿ. ನಂತರ ಕಡಲೆ, ನೆರಳೆಗಡೆ ಹಾಕ್ಬೋದು. ಇಲ್ಲಿ ತುಂಬಾ ಏನಂದ್ರೆ ಅದ ರೇಷ್ಮೆ ಹುಳು ಇರುತ್ತಲ್ಲ, ರೇಷ್ಮೆ ಹುಳಿಗೆ ಅವಲಂಬಿತರಾಗಿರ್ತಾರೆ. ಹೈನುಗಾರಿಕೆ, ಕುರಿ ಸಾಗಾಣಿಕೆ, ಜೇನು ಸಾಕಾಣಿಕೆ ಇಲ್ಲಿ ತುಂಬಾ ಮುಖ್ಯವಾಗಿರುತ್ತದೆ. ಹಸಿರಿರದ ಬೆಟ್ಟಗಳು ಒಣಗಿರುವ ಕಣಿವೆ, ಹಸಿರಿರದ ಬೆಟ್ಟಗಳು ಒಣಗಿರುವ ಕಣಿವೆ, ಮೃಗಜಲದ ಕುಣಿತಕ್ಕೆ ಸಾಕ್ಷಿಯಾಗುತ್ತೀವಿ, ಮೃಗಜಲದ ಕುಣಿತಕ್ಕೆ ಸಾಕ್ಷಿಯಾಗುತ್ತೀವಿ. ನನ್ನ ಹೆಸರು ವಿಜಯ್ ಕುಮಾರ್, ನಾನು ಹಾಸನ ಕೃಷಿ ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ಅಂತಿಮ ವರ್ಷದ ವಿದ್ಯಾರ್ಥಿಗಳು, ನಾವು ಇವತ್ತು ಕೃಷಿ ವಸ್ತು ಪ್ರದರ್ಶನದಲ್ಲಿ ಜಲಾನಯನ ಅಭಿವೃದ್ಧಿ ಯೋಜನೆ ಬಗ್ಗೆ ಒಂದು ಮಾಡೆಲ್ ಅನ್ನು ಮಾಡಿದ್ದು, ಅದರಲ್ಲಿ ಮುಖ್ಯವಾಗಿ ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಮಣ್ಣಿನ ಸವಕಳಿಯನ್ನು ಹೇಗೆ ತಡೆಗಟ್ಟಬೇಕೆಂದು ಟೆರೇಸ್ ಫಾರ್ಮಿಂಗ್ ಅಂದರೆ ಹಂದ ಕೃಷಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುತ್ತೇವೆ. ಅದೇ ರೀತಿ ಚೆಕ್ ಡ್ಯಾಮ್ಗಳು ಮತ್ತು ಕಾಲುವೆ ನೀರಾವರಿ, ಕೃಷಿ ಹೊಂಡ, ಹಾಗೆ ಬೋರ್ವೆಲ್ ರೀಚಾರ್ಜ್ ಮತ್ತು ಫಿಶರೀಸ್ ಮತ್ತು ಹುಲ್ಲುಗಾವಲುಗಳ ಬಗ್ಗೆ ಮಾಹಿತಿಗಳನ್ನು ನೀಡಿರ್ತೇವೆ. ಒಂದು ಚೆಕ್ ಡ್ಯಾಮ್ ಇದ್ರೆ ಯಾವ ರೀತಿ ಬೆಳೆಗಳನ್ನು ಬೆಳಿಬಹುದು, ಮುಖ್ಯವಾಗಿ ತೆಂಗು ಆಗಿರ್ಬೋದು ಮತ್ತೆ ರಾಗಿ, ಟೊಮ್ಯಾಟೊ ಮತ್ತೆ ಸೇವಂತಿಗೆ ಗಿಡಗಳು ಮತ್ತೆ ಬಾಳೆ, ಅದೇ ರೀತಿ ಮೀನು ಸಾಕಾಣಿಕೆ, ಶುಂಠಿಯನ್ನು ಬೆಳಿಬಹುದು. ಇದೇ ರೀತಿ ನಾವು ಸಮಗ್ರ ಒಂದು ದೊಡ್ಡವಾಗಿ ಮಾಡೋದನ್ನು ಮಾಡಿರ್ತೇವೆ. ಇದು ಮುಖ್ಯವಾಗಿ ಆಶ್ರಮದಲ್ಲಿ ಬಂದ್ಬಿಟ್ಟು ಗೋರೂರು ಡ್ಯಾಮ್ ಇದೆ, ಆ ಡ್ಯಾಮ್ನ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಕಲವೆ ನೀರಾವರಿ, ಅದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟಿರ್ತೀವಿ ಸರ್. ಬದುಗಳ ಮೇಲೆ ಹುಳುಗಳು ಬಿಡಬೇಕು, ಹುಳುಗಳು ಬಿಡೋದ್ರಿಂದ ಮಣ್ಣಿನ ಸವಕಳಿ ಆಗಲ್ಲ. ನೀವು ಹುಳು ಬಿಡಲಿಲ್ಲ ಅಂದ್ರೆ ಮಳೆ ಬಂದಾಗ ನೀರು ಕೊಚ್ಚೋಗ್ಬಿಡುತ್ತೆ ಮಣ್ಣಲ್ಲಿ, ಅದೇ ಗ್ರಾಸ್ ಇದ್ರೆ ಈ ತರ ಮಣ್ಣು ಕೊಚ್ಚೋಗಲ್ಲ. ಅವಾಗ ದನಕರುಗಳು ಮೇಯಿಸೋ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು, ಹುಲ್ಲು ಬಿಡಬೇಕು ಬದುಗಳ ಮೇಲೆ, ಇದು ಉತ್ತಮ ಅಂತ ಪದ್ಧತಿ ಅಂತ ಹೇಳ್ಬೋದು ಸರ್. ಈಗ ನಮ್ಮ ಹಾಸನದಲ್ಲಿ ಬಹುತೇಕ ನೀರಾವರಿ ಇದೆ, ಯಾಕೆಂತ ಅಂದ್ರೆ 2-3 ಡ್ಯಾಮ್ಗಳು ನಮ್ಮ ಹಾಸನದಲ್ಲಿ ಇರ್ತಕ್ಕಂಥದ್ದು, ಹಾಗಾಗಿ ನೀರಾವರಿ ಪ್ರದೇಶ ಜಾಸ್ತಿ ಇದೆ. ಇಲ್ಲಿ ಏನು ಸಮಸ್ಯೆಗಳು ಕಾಣಿಸ್ತಾ ಇದೆ? ಇಲ್ಲಿ ಮುಖ್ಯವಾಗಿ ಸಮಸ್ಯೆ ಅಂತ ಬಂದ್ಬಿಟ್ಟು ಸರ್, ಇಲ್ಲಿ ಬೆಳೆಗಳು ಅವರೆಲ್ಲ ಒಂದೇ ರೀತಿ ಬೆಳೆಗಳು ಬೆಳೀತಾ ಇದಾರೆ, ಬೇರೆ ರೀತಿ ಬೆಳೆಗಳು ಮಾಡ್ತಿಲ್ಲ. ನಾವೀರ ಈಗ ಊರು ನಮ್ಮ ರಾವಿಹಳ್ಳಿ ಬಂದ್ಬಿಟ್ಟು ಸಮುದ್ರವಳ್ಳಿ ಅಂತ, ಅಲ್ಲಿ ಜಾಸ್ತಿ ಬಂದ್ಬಿಟ್ಟು ಜೋಳ ಮತ್ತೆ ಆಲೂಗಡ್ಡೆ ಬೆಳೀತಾ ಇದಾರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ರೋಗಗಳು ಜಾಸ್ತಿ ಆಗ್ತವೆ. ಅದರಿಂದ ಅವ್ರು ಬಿಟ್ಬಿಟ್ಟು ಸಮಗ್ರ ಕೃಷಿ ಮಾಡಬೇಕು. ಈಗ ಜೇನು ಸಾಕಾಣಿಕೆ ಆಗಿರ್ಬೋದು, ಸೆರಿಕಲ್ಚರು ಮತ್ತೆ ತರಕಾರಿಗಳು, ಎಲ್ಲಾ ರೀತಿ ಬೆಳೆಗಳನ್ನ ಬೆಳೆಯಬಹುದು. ಇಲ್ಲಿ ನೀರಿಂದ ಅಷ್ಟೊಂದು ಮೇಜರ್ ಪ್ರಾಬ್ಲಮ್ ಇಲ್ಲ, ಬಟ್ ಆದ್ರೆ ಇವರು ಕೃಷಿ ಹೊಂಡಗಳು ಮತ್ತೆ ಫಿಶರೀಸ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಸರ್. ಅಂತಂದ್ರೆ ಬರೀ ಬೆಳೆಗಳನ್ನ ಬೆಳೆಯೋದಕ್ಕ ಬದಲಾಗಿ ಒಂದಷ್ಟು ಮೀನುಗಾರಿಕೆ ಈ ತರದನ್ನು ಕೂಡ ಮಾಡಬಹುದು. ನೀರನ್ನು ಬಳಕೆ ಮಾಡಿಕೊಂಡು ಸಮಗ್ರ ಕೃಷಿಯನ್ನ ಹೇಗೆ ಮಾಡಬಹುದು? ಸಮಗ್ರ ಕೃಷಿ ಬಂದ್ಬಿಟ್ಟು ಸರ್, ನೀರಲ್ಲಿ ಒಂದು ಫಿಶರೀಸ್ ಅಂತ ಮಾಡಬಹುದು. ಫಿಶರೀಸ್ ಅಲ್ಲಿ 3 ಫಿಶಸ್ ಬರ್ತವೆ, ಅಂದ್ರೆ ಬಾಟಮ್ ಫೀಡರ್ ಅಂತ ಬರುತ್ತೆ, ಮತ್ತೆ ಮಿಡಲ್ ಫೀಡರ್ ಅಂತ, ಮತ್ತೆ ಸರ್ಫೇಸ್ ಫೀಡರ್ ಅಂತ. ಅವು 3 ತರದ ಒಂದೇ ಹೊಂಡದಲ್ಲಿ ಬೆಳಿಬಹುದು, ಅದರಿಂದ ಅವಕ್ಕೆ ಕಾಂಪಿಟೇಷನ್ ಆಗಲ್ಲ. 3 ಲೇಯರ್ ಅಲ್ಲಿ ಬೆಳಿಬಹುದು. ಅದ್ ಬಿಟ್ಬಿಟ್ರೆ ನೀರು ಜಾಸ್ತಿ ಇದ್ರೆ ನಾವು ಬಾಳೆ ಬೆಳಿಬಹುದು, ಮತ್ತೆ ತರಕಾರಿಗಳಿಗೆಲ್ಲ ನೀರು ಬೇಕೇ ಬೇಕಾಗುತ್ತೆ, ಅವಕ್ಕೆಲ್ಲ ಜಾಸ್ತಿ ನೀರ ಬೆಳಿಬಹುದು ಸರ್. ಮತ್ತೆ ನೀರಿದ್ರೂ ಕೂಡ ಗದ್ದೆ ಮಾಡ್ತಾರೆ ತುಂಬಾ ಕಡಿಮೆ ಇದಾರೆ, ಗದ್ದೆಗಳು ಕೂಡ ಮಾಡಬಹುದು ಸರ್. ನಮ್ಮ ಹಾಸನ ಡಿಸ್ಟಿಕ್ ಅಲ್ಲಿ ನೀರಿರೋದ್ರಿಂದ ಗದ್ದೆ ಮಾಡಬಹುದು ಅಂತ ನಾವು ಹೇಳ್ತೀವಿ ಸರ್. ಇಲ್ಲಿ ಬಂದ್ಬಿಟ್ಟು ಆನೆಕೆರೆ ಗ್ರಾಮ ಪಂಚಾಯತ್ ತುಂಬಾ ಭತ್ತ ಬೆಳೀತಾರೆ, ಇಲ್ಲಿ ಬಳ್ಳಿದಾರೆ ಎಲ್ಲ ಬಂದ್ಬಿಟ್ಟು ಭತ್ತ ತುಂಬಾ ಕಡಿಮೆ ಬೆಳೀತಾರೆ, ಹಂಗಾಗ್ಬಿಟ್ಟು ಭತ್ತ ಬೆಳಿಬಹುದು ಸರ್ ಇಲ್ಲಿ. ಅಂತರಾಳದ ಬೆಂಕಿ ಭುಗಿಲೇಳದಿರಲಿ, ನಿನ್ನ ಕರುಣೆಯ ಕೈಯ ನೆರಳು ಹರಡಿರಲಿ, ಅಂತರಾಳದ ಬೆಂಕಿ ಭುಗಿಲೇಳದಿರಲಿ, ನಿನ್ನ ಕರುಣೆಯ ಕೈಯ ನೆರಳು ಹರಡಿರಲಿ. ಕೃಷಿ ಮಹಾವಿದ್ಯಾಲಯ ಹಾಸನದ ಅಂತಿಮ ವರ್ಷದ ವಿದ್ಯಾರ್ಥಿಯಾದ ನಾನು ಸುಶಾಂತ್ ಕೊಳಲ್ಗಿ, ಇವತ್ತು ನಾವು ಕೃಷಿ ಯಾಂತ್ರೀಕರಣದ ಬಗ್ಗೆ ಒಂದು ಪ್ರದರ್ಶನ ಮಾಡುತ್ತಿದ್ದೇವೆ. ಈ ಕೃಷಿ ಯಾಂತ್ರೀಕರಣ ಅಂದ್ರೆ ನಾವು ಮೊದಲು ರೈತರು ಸಾಮಾನ್ಯವಾಗಿ ಮೊದಲು ನಾವು ಕೈಗಳಿಂದ ಕೊಡಲು ಇವೆಲ್ಲ ಬಳಕೆ ಮಾಡಿಬಿಟ್ಟು ಸಾಮಾನ್ಯವಾಗಿ ರೀತಿಯಲ್ಲಿ ನಾವು ಕೃಷಿಯಲ್ಲಿ ನಾವು ವ್ಯವಸಾಯ ಮಾಡ್ತಿದ್ವಿ. ಅದಾದ ನಂತರ ನಾವು ಎತ್ತುಗಳನ್ನು ಬಳಕೆ ಮಾಡಿಬಿಟ್ಟು ನಾವು ನೇಗಿಲನ್ನ ಆ ಕಟ್ಟಿಗೆಯಿಂದ ಮಾಡಿರುವ ವಸ್ತುಗಳನ್ನು ಬಳಸಿಕೊಂಡು ನಾವು ಕೃಷಿಯಲ್ಲಿ ನಾವು ಯಾಂತ್ರೀಕರಣವನ್ನು ಅಳವಡಿಸಿಕೊಂಡ್ವಿ. ಅದಾದ ನಂತರ ಯಾಂತ್ರೀಕರಣದಲ್ಲಿ ಮುಂದೆ ಹೋದಂಗೆ ನಮಗೆ ಇವಾಗ ಮಷಿನ್ಗಳೆಲ್ಲ ಡೆವಲಪ್ಮೆಂಟ್ ಆಗಿ ಇವಾಗ ನಾವು ಟ್ರಾಕ್ಟರ್ಗಳ ಸಹಾಯದಿಂದ ಇವಾಗ ಕಲ್ಟಿವೇಟರ್ ಆಗಲಿ ರೋಟೋವೇಟರ್ ಆಗಲಿ ಅಥವಾ ಎಂ ಬಿ ಫ್ಲೋ ಆಗಿ ಇವತ್ತರ ಬೇರೆ ಬೇರೆ ತರದ್ದು ನಾವು ಯಂತ್ರಗಳನ್ನು ನಾವು ಇವತ್ತು ನಾವು ದೊರಕಿಕೊಂಡಿದ್ದೇವೆ. ಇವಾಗ ನಾವು ಹೇಳಬೇಕಂದ್ರೆ ಕೃಷಿ ಯಾಂತ್ರೀಕರಣ ಉಪಯೋಗ ಏನಂದ್ರೆ ಇದರಿಂದ ನಾವು ಆಳುಗಳನ್ನ ಕಡಿಮೆ ಮಾಡಬಹುದು, ಹಾಗೆ ನಮಗೆ ಕಡಿಮೆ ಸಮಯದಲ್ಲಿ ಕೆಲಸ ಮಾಡ್ಕೋಬಹುದು, ಹಾಗೆ ಹಣವನ್ನು ಕಡಿಮೆ ಹಣದಲ್ಲಿ ನಾವು ಕೆಲಸವನ್ನು ಮುಗಿಸಬಹುದು. ಈ ತರ ಮತ್ತೆ ನಮಗೆ ಬೇಕಾಗಿರೋ ತರ ಬದುಗಳನ್ನು ಮತ್ತೆ ನಿರ್ದಿಷ್ಟ ಪ್ರಮಾಣದಲ್ಲಿ ನಮಗೆ ನಿರ್ದಿಷ್ಟ ಕಾಲದಲ್ಲಿ ನಾವು ಕೆಲಸವನ್ನು ಮುಗಿಸಬಹುದು. ಇವು ಕೃಷಿ ಯಾಂತ್ರೀಕರಣ ಉಪಯೋಗಗಳು. ಇವಾಗ ನಾವು ಕೃಷಿ ಯಾಂತ್ರೀಕರಣದಲ್ಲಿ ಮೊದಲು ನೋಡಬೇಕಾದ್ರೆ ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ ಅಂದ್ರೆ ಇವಾಗ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ನಾವು ಕೃಷಿಯನ್ನು ಮಾಡ್ತೀವಿ. ಅಲ್ಲಿ ನಾವು ಸಾಮಾನ್ಯವಾಗಿ ಇವಾಗ ನೋಡಬೇಕಾದ್ರೆ ಇಲ್ಲಿ ಇರೋದೆಲ್ಲ ಎತ್ತುಗಳ ಸಹಾಯದಿಂದ ನಾವು ಬಳಕೆ ಮಾಡುವ ವಸ್ತುಗಳನ್ನ ಇಲ್ಲಿ ಕಾಣಬಹುದು ಈ ಚಾರ್ಟ್ ಅಲ್ಲಿ. ಅದಾದ ನಂತರ ಡಿಸ್ಕ್ ಹ್ಯಾರೋ, ಇವಾಗ ಡಿಸ್ಕ್ ಪ್ಲೋ, ಕಲ್ಟಿವೇಟರ್ ಇವೆಲ್ಲ ನಾವು ಟ್ರಾಕ್ಟರ್ ಡ್ರೋನ್ ಅಂದ್ರೆ ಟ್ರಾಕ್ಟರ್ ಅನ್ನ ಬಳಸಿಕೊಂಡು ನಾವು ಇವತ್ತನ್ನೆಲ್ಲ ನಾವು ಈ ಇಂಪ್ಲಿಮೆಂಟ್ಸ್ ಅನ್ನೆಲ್ಲ ನಾವು ಬಳಕೆ ಮಾಡಬಹುದು ಕೃಷಿಯಲ್ಲಿ. ಅದಾದ ನಂತರ ಇವಾಗ ನಾವು ನೋಡಬಹುದು ಇವಾಗ ನಾವು ಭೂಮಿಯನ್ನ ಉಳುಮೆ ಮಾಡೋದ್ರಿಂದ ಬಿತ್ತನೆ ಮಾಡೋದಕ್ಕೆ ಯಾವ್ದು ಇದು ಉಪಯೋಗ ಬೇಕಾಗತ್ತಂದ್ರೆ ಸೀಡ್ ಕಂ ಫರ್ಟಿಲೈಸರ್ ಡ್ರಿಲ್, ಸೀಡ್ ಡ್ರಿಲ್ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ. ನಾವು ಸೀಡ್ ಡ್ರಿಲ್ ಅಲ್ಲಿ ಬೀಜಗಳನ್ನ ಬಿತ್ತನೆ ಮಾಡಬಹುದು, ರಾಗಿ ಕಮ್ ಫರ್ಟಿಲೈಸರ್ ಡ್ರಿಲ್ ಅಂತ. ಅದರಿಂದ ನಾವು ರಾಗಿನ ಬಿತ್ತನೆ ಮಾಡೋದ್ರ ಜೊತೆಗೆ ಅದ್ರ ಫರ್ಟಿಲೈಸರ್ ಅನ್ನು ಪೋಷಕಾಂಶಗಳನ್ನು ಹಾಕಬಹುದು, ಎರಡನ್ನು ಒಟ್ಟಿಗೆ ಮಾಡಬಹುದು. ಆ ರೀತಿಯ ಸೋವಿಂಗ್ ಯೂಸ್ ಮಾಡಬಹುದು. ಅವಾಗ ಡ್ರಿಪ್ ಇರಿಗೇಷನ್ ಇವಾಗ ನೋಡಬಹುದು ನಾವು ಸ್ಪ್ರಿಂಕ್ಲರ್. ನೀರಾವರಿಯಲ್ಲಿ ನಾವು ಫ್ಲಡ್ ಇರಿಗೇಷನ್ ಮಾಡ್ತೀವಲ್ಲ ಅದ್ರಲ್ಲಿ ತುಂಬಾ ನೀರು ವೇಸ್ಟ್ ಆಗುತ್ತೆ, ಅದರಿಂದ ಸ್ಪ್ರಿಂಕ್ಲರ್ ಮಾಡಿದ್ರೆ ಒಂದ್ ಸ್ವಲ್ಪ 90% ನೀರನ್ನು ಉಳಿಕೆ ಮಾಡಬಹುದು. ಅದೇ ರೀತಿ ಡ್ರಿಪ್ ಇರಿಗೇಷನ್ ಬಂದ್ರೆ ಡ್ರಿಪ್ ಅಲ್ಲಿ ನಾವು ಮಿನಿಮಮ್ ಅಂದ್ರೆ 99% ಅಷ್ಟು ನೀರನ್ನು ನಾವು ಉಳಿತಾಯ ಮಾಡಬಹುದು. ಇದು ಡ್ರಿಪ್ ಇರಿಗೇಷನ್. ಇವಾಗ ನಾವು ವೀಡಿಂಗು, ಇವಾಗ ನಾವು ಕಳೆಗಳ ನಿರ್ಮೂಲನೆ ಮಾಡೋದು ತುಂಬಾ ಅವಶ್ಯಕ, ಯಾಕಂದ್ರೆ ಕಳೆಗಳು ಇರೋದ್ರಿಂದಾಗಿ ನಮಗೆ ಇಳುವರಿ ಕಡಿಮೆ ಆಗ್ತಾ ಐತೆ. ಈ ಕಳೆಗಳನ್ನ ನಿರ್ಮೂಲನೆ ಮಾಡೋದಕ್ಕೆ ನಮಗೆ ಬೇರೆ ಬೇರೆ ಇಂಪ್ಲಿಮೆಂಟ್ಸ್ ಇದಾವೆ. ಅದಾದ್ರೆ ನಾವು ಇಲ್ಲಿ ನಾವು ಬಯೋಗ್ಯಾಸ್ ನೋಡಬಹುದು. ಇವಾಗ ಎಲ್ ಪಿ ಜಿ ಅಡಿಗೆ ಅನಿಲ ನಾವು ರೇಟ್ ನೋಡಬಹುದು, ಸಾಮಾನ್ಯವಾಗಿ 1,000 ಮೇಲ್ಗಡೆ ಹೋಗಿದೆ ರೇಟು. ಪರ್ಯಾಯವಾಗಿ ನಾವು ಈಗ ಗೋಬರ್ ಗ್ಯಾಸ್ ಅನ್ನ ಬಳಕೆ ಮಾಡಬಹುದು. ಈ ಗೋಬರ್ ಗ್ಯಾಸ್ ಅನ್ನ ಯಾವ ರೀತಿ ಅಂದ್ರೆ ಅದರಲ್ಲಿ ಜನತಾ ಮಾಡಲು, ದೀನಬಂಧು ಮಾಡಲು, ಕೆಬಿಐಸಿ ಮಾಡಲು ಈ ತರ ಬೇರೆ ಬೇರೆ ಮಾಡಲ್ ಇರ್ತವೆ. ಅದರಲ್ಲಿ ನಾವು ಸಾಮಾನ್ಯವಾಗಿ ಕಡಿಮೆ ಹಣದಲ್ಲಿ ಅಂದ್ರೆ ದೀನಬಂಧು ಮಾಡಲನ್ನ ಬಳಸ್ಕೊಂಡು ಮಾಡಬಹುದು. ಆಧಾರನ ಸ್ಪ್ರೇಯರ್ಸ್, ಇವಾಗ ನ್ಯಾಪ್ಸ್ನ್ಯಾಕ್ ಸ್ಪ್ರೇಯರ್ಸ್ ಅಥವಾ ಮೋಟರ್ ಸ್ಪ್ರೇಯರ್, ಮತ್ತೆ ಇವಾಗ ಹೊಸದಲ್ಲಿ ಸೋಲಾರ್ ಸ್ಪ್ರೇಯರ್ ಅಂತ ಇದೆ. ಆ ಸೋಲಾರ್ ಸ್ಪ್ರೇಯರ್ ಇವಾಗ ನಾವು ವಿದೌಟ್ ಎನಿ ಫ್ಯೂಯಲ್ ಅನ್ನ ಬಳಸದೆ ನಾವು ಸೋಲಾರ್ ಸ್ಪ್ರೇಯರ್ ಅನ್ನು ಸ್ಪ್ರೇ ಮಾಡಬಹುದು. ಅದಾದ ನಂತರ ಇಲ್ಲಿ ನಾವು ಬೋರ್ವೆಲ್ ರಿಚಾರ್ಜ್ ನೋಡಬಹುದು. ಈ ಬೋರ್ವೆಲ್ ರಿಚಾರ್ಜ್ ಅನ್ನ ನಾವು ಇವಾಗ ನಮ್ದು ಬೋರ್ವೆಲ್ ನೀರ್ ಬರ್ತಿರಲ್ಲ, ನೀರ್ ನಿಂತ್ಕೋಗಿರುತ್ತೆ, ಅವಾಗ ನಾವು ಕೊಳವೆ ಬಾವಿ ಮರುಪೂರಣ ಅನ್ನೋದು ಇದು ಮಾಡಬೇಕು. ಇದರಲ್ಲಿ ನಾವು 10 ಆಳ, 10 ಅಗಲ, 10 ಉದ್ದ ಒಂದು ಗುಂಡಿಯನ್ನು ಮಾಡಿಬಿಟ್ಟು ಆ ಪೈಪ್ ಸುತ್ತಲು ಅದರಲ್ಲಿ ಮೊದಲು ನಾವು ನದಿ ಕಲ್ಲು, ಅದಾದ್ಮೇಲೆ ಚಿಕ್ಕ ಕಲ್ಲು, ಅದಾದ್ಮೇಲೆ ಚಿಕ್ಕ ಜಲ್ಲಿ ಕಲ್ಲು ಮೇಲ್ಗಡೆ ಒಂದು 2 ಕಲ್ಲಿದ್ಲು ಹಾಕಿದ್ಮೇಲೆ ಆಮೇಲೆ ಮಣ್ಣು ಹಾಕ್ಬೇಕು. ಮಣ್ಣು ಹಾಕಿಬಿಟ್ಟು ಮೇಲ್ಗಡೆ ನಾವು 2 ಖಾಲಿ ಬಿಡಬೇಕು. ಈ ರೀತಿ ಮಾಡೋದ್ರಿಂದಾಗಿ ನಾವು ಬೋರ್ವೆಲ್ ಅನ್ನು ರಿಚಾರ್ಜ್ ಮಾಡಬಹುದು, ಕೊಳವೆ ಬಾವಿನ ಮರುಪೂರಣ ಮಾಡಬಹುದು. ನೆಲಬಾನ ನಡುವಿರಲಿ ನೀ ಹೊಳೆವ ಕಾನೋ, ನೆಲಬಾನ ನಡುವಿರಲಿ ನೀ ಹೊಳೆವ ಕಾನೋ, ನಿನ್ನ ಆಸರೆ ಇರೋ ನಿನ್ನ ಆಸರೆ ಇರೋ ಸಪ್ತವರ್ಣದ ಸೆರಗ ನೀನು ಕೊನೆದಿರುವೆ, ತಾರೆಗಳ ಪೂಣಿಸುತ್ತ ಮುಡಿಗೆ ನೀಸಿರುವೆ. ನಮಸ್ಕಾರ, ನನ್ನ ಹೆಸರು ನಿಡಿಮಾಮಡಿ ಮೊಹಮ್ಮದ್. ನಾನು 4 ವರ್ಷ ಅಗ್ರಿ ಓದ್ತಿದ್ದೀನಿ. ಈಗ ಕೃಷಿ ಯಾಂತ್ರೀಕರಣ ಯಾಕೆ ನಾವು ಮಾಡಬೇಕು ಅಂದ್ರೆ, ಕೃಷಿ ಯಾಂತ್ರೀಕರಣ ಮಾಡಬೇಕು ಅದಕ್ಕೆ ನಮ್ಮ ಕೆಲಸವನ್ನು ಕಡಿಮೆ ಮಾಡ್ಕೊಳಕ್ಕೆ, ನಮ್ಮ ಸಮಯವನ್ನು ಉಪಯೋಗಿಸ್ಕೊಳಕ್ಕೆ. ಮತ್ತೆ ಈಗ ನೀವು ನೋಡ್ತಿರ್ಬೋದು ದುಬಾರಿ ಖರ್ಚು ಕೇಳ್ತಾರೆ ಕೃಷಿ ಕೆಲಸ ಮಾಡೋರು. ದುಬಾರಿ ಖರ್ಚು ಅಂದ್ರೆ 1,000-2,000 ಆ ರೀತಿಯಾಗಿ ದುಡ್ಡನ್ನು ಕೇಳ್ತಾರೆ. ಅದನ್ನ ಕಡಿಮೆ ಮಾಡಬೇಕು ಅಂದ್ರೆ ಈ ಒಂದು ಕೃಷಿ ಯಾಂತ್ರೀಕರಣ ಉಪಯೋಗಿಸ್ಕೊಂಡ್ರೆ ಬೇಗ ನಮ್ಮ ಕಟಾವು ಆಗುತ್ತೆ, ಬೇಗ ನಾವು ಸೋಯಿಂಗು ಮಾಡಬಹುದು, ಅಥವಾ ಬೇಗ ನಾವು ನೇಗಿಲಿನಿಂದ ಒಂದು ಚಾನಲ್ ಮಾಡ್ಕೋಬಹುದು, ವೀಡಿಂಗ್ ಮಾಡ್ಕೋಬಹುದು ಅಂದ್ರೆ ಕಳೆ ತೆಗೆಯೋದಾಗಿರ್ಬೋದು ಅಥವಾ ಬೇರೆ ಏನಾಗಿರ್ಬೋದು ಬೇಗ ಮಾಡ್ಕೊಳಕ್ಕೆ ಅವಶ್ಯಕತೆ ಇರುತ್ತೆ. ಅಂದ್ರೆ ಆ ರೀತಿ ಆಗ್ಬೋದು. ಮತ್ತೆ ಜಾಸ್ತಿ ಖರ್ಚಲ್ಲಿ ಆಗಲ್ಲ, ಕಡಿಮೆ ಖರ್ಚಲ್ಲಿ ನಮ್ಮ ಕೆಲಸ ಮುಗಿಯುತ್ತೆ. ಈಗ ನೀವು ಟ್ರಾಕ್ಟರ್ ತಗೊಂಡ್ರೆ 600 ಒಂದ್ ಗಂಟೆಗೆ ತಗೊಂತಾರೆ. 600 ಅಂದ್ರೆ ಒಂದ್ ಗಂಟೆಗೆ 600 ಇಡೀ ಹೊಲನ ತೆಗಿಬಹುದು. ಆ ರೀತಿಯಾಗಿ ತುಂಬಾ ಸುಲಭ ಆಗುತ್ತೆ ಕೆಲಸಗಳು ಮಾಡಕ್ಕೆ. ಮತ್ತೆ ಕೃಷಿ ಯಾಂತ್ರೀಕರಣದಿಂದ ಬೇಜಾನು ಉಪಯೋಗಗಳು ಬರ್ತವೆ. ಮತ್ತೆ ರೈತರಿಗೂ ಸಬ್ಸಿಡಿ ಬಂದ್ರೆ ಅವರು ಆ ವಸ್ತುಗಳನ್ನ ತಗೊಂಡ್ಬಿಟ್ಟು ಅದನ್ನ ಅವ್ರು ಬಾಡಿಗೆ ಕೊಡಬಹುದು. ಅದರಿಂದ ಒಬ್ಬ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಒಬ್ಬ ದುಡ್ಡು ಬರೋ ರೀತಿ ದಾರಿ ಬರುತ್ತೆ. ಆ ರೀತಿಯಾಗಿ ಈ ಕೃಷಿ ಯಾಂತ್ರೀಕರಣ ಉಪಯೋಗಿಸ್ಕೋಬಹುದು. ಹೀಗೆ ಒಂದು ದಿವಸಗಳ ಕಾಲ ವಿದ್ಯಾರ್ಥಿಗಳೇ ಆಯೋಜಿಸಿ ಏರ್ಪಡಿಸಿದ್ದ ಕೃಷಿ ವಸ್ತು ಪ್ರದರ್ಶನ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ವಿದ್ಯಾರ್ಥಿಗಳೊಂದಿಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಕೃಷಿ ಸಂಬಂಧಿ ಕಂಪನಿಗಳು ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಂಡು ಕೃಷಿಕರಿಗೆ ಹೊಸ ತಂತ್ರಜ್ಞಾನ ಕುರಿತು ತಿಳುವಳಿಕೆ ನೀಡಿದರು. ಜಿಲ್ಲೆಯ ಸಾವಿರಾರು ಕೃಷಿಕರು ಈ ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಂಡು ಅನುಕೂಲ ಮಾಡಿಕೊಂಡರು. ಇದುವರೆಗೆ ಚನ್ನರಾಯಪಟ್ಟಣ ತಾಲೂಕು ಉದಯಪುರದಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದ ಕೃಷಿ ವಸ್ತು ಪ್ರದರ್ಶನದ ಪ್ರಾತ್ಯಕ್ಷಿಕೆಗಳ ಕುರಿತು ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಅಭಿಪ್ರಾಯ ಆಧಾರಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್, ತಾಂತ್ರಿಕ ನೆರವು ಶ್ರೀಕಾಂತ್ ವಿ ಮೇಲ್ಮುರಿ, ಸಂಕಲನ ಗೋರಾ ರವಿಶಂಕರ್, ನೆರವು ಆರ್ಎಸ್ ವಿಜಯ್ ಕುಮಾರ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಈಗ ರೈತರಿಗೆ ಹವಾಮಾನ ವರದಿ. ನಾಳೆ ಸಂಜೆಯವರೆಗಿನ ಹವಾಮುನ್ಸೂಚನೆಯಂತೆ ಹಾಸನ ಜಿಲ್ಲೆಯಾದ್ಯಂತ ಭಾಗಶಃ ಮೋಡ ಕವಿದ ವಾತಾವರಣವಿರಲಿದ್ದು ಅಲ್ಲಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಸುರಿಮಳೆ ಬೀಳುವ ಸಾಧ್ಯತೆ ಇರುತ್ತದೆ ಎಂಬುದಾಗಿ ತಿಳಿದುಬಂದಿದೆ. ಇನ್ನು ತಾಪಮಾನದಲ್ಲಿ ನಾಳೆ ಸಂಜೆವರೆಗೆ ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಾಧ್ಯತೆ ಇರುತ್ತದೆ ಎಂಬುದಾಗಿ ಹವಾಮಾನ ಇಲಾಖೆಯು ವರದಿ ಮಾಡಿದೆ. ರೈತರಿಗೆ ಹವಾಮಾನ ವರದಿ ಕೇಳಿದಿರಿ. ಇನ್ನು ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಚನ್ನರಾಯಪಟ್ಟಣ ತಾಲೂಕು ಉದಯಪುರದಲ್ಲಿ ಏರ್ಪಡಿಸಿದ್ದ ಕೃಷಿ ವಸ್ತು ಪ್ರದರ್ಶನ ಸಮಾರಂಭದಲ್ಲಿ ಸಾವಯವ ಕೃಷಿಯ ಸ್ಥಿತಿಗತಿ ಕುರಿತು ಪ್ರಗತಿಪರ